ಬಾರ ಸ್ಮರಿಸುವೆನಾ ನಿನ್ನ ತ್ಯಾಗ ನುತಿಸುವೆನು ಚರಣವನು ಓ ಸಖನೆ ಬಳಿಬಾರ ಬಳಿಬಾರ ಬಳಿಬಾರ ಪ್ರೀತಿಯಲು ಈ ಪ್ರಾರ್ಥನೆಯ ದೇವಾಕ್ಯಲು ಈ ಜೀವಿತವ ನೀ ಬೆಳಗು ಪ್ರೀತಿಯಲು ಹೇ ದೇವಾ ಬಡಿಬಾರ ಸ್ಮರಿಸುವೆನಾ ನಿನ್ನ ತ್ಯಾಗ ನುತಿಸುವೆನು ಚರಣವನು ಓ ಸಖನೆ ಬಳಿಬಾರ ಬಳಿಬಾರ ಬಳಿಬಾರ ಬಲುಭಾರ ಶಿಲುಬೆಯ ಆ ಕಲ್ವರಿ ಗುಡ್ಡದಲ್ಲಿ ಹೊರುತಲಿ ನೀರತ್ತ ಚೆಲ್ಲಿದೆಯ ನಮಗಾಗಿ ಬಲುಭಾರ ಶಿಲುಬೆಯ ಆ ಕಲ್ವರಿ ಗುಡ್ಡದಲ್ಲಿ ಹೊರುತಲಿ ನೀರತ್ತ ಚೆಲ್ಲಿದೆಯ ನಮಗಾಗಿ ಹೇ ದೇವಾ ಬಡಿಬಾರ ಸ್ಮರಿಸುವೆನಾ ನಿನ್ನ ತ್ಯಾಗ ನುತಿಸುವೆನು ಚರಣವನು ಓ ಸಖನೆ ಬಳಿಬಾರ ಬಳಿಬಾರ ಬಳಿಬಾರ